ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ₹15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಿರುಧಾನ್ಯಗಳ ಪ್ರಾಮುಖ್ಯತೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಗಳು ಹಾಗೂ ಕೇಂದ್ರದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಚಂದ್ರಕಲಾ ಹಣಗಿಯವರು. ನಮಸ್ಕಾರ ಡಾಕ್ಟರ್ ಚಂದ್ರಕಲಾ ಹಣಗಿಯವರೇ. ನಮಸ್ಕಾರ ಎಲ್ರಿಗೂ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಈ ಸಿರಿಧಾನ್ಯಗಳಿಂದ ನಮಗೆ ಏನೆಲ್ಲ ಅನುಕೂಲತೆಗಳಿದೆ, ಆಹಾರದ ಮಹತ್ವವನ್ನು ಹೆಚ್ಚಿಸುವಲ್ಲಿ ಹೇಗೆ ಸಿರಿಧಾನ್ಯಗಳು ನಮಗೆ ನೆರವಾಗುತ್ತೆ, ರೈತರು ಸಹ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಹಾಗೆಯೇ ಅವರಿಗಿರುವಂತಹ ನೀರಾವರಿ ಭೂಮಿಯಲ್ಲೂ ಸಹ ಸಿರಿಧಾನ್ಯಗಳನ್ನು ಬೆಳೆಯೋದರಿಂದ ಅದು ನಿರ್ದಿಷ್ಟವಾದಂತಹ ಇಳುವರಿಯನ್ನು ಪಡ್ಕೊಳ್ಬಹುದು, ಜೊತೆಗೆ ಅದನ್ನು ಆರೋಗ್ಯಪೂರ್ಣವಾಗಿ ನಮ್ಮ ಆಹಾರದಲ್ಲಿ ಬಳಸೋದಕ್ಕೂ ಅವಕಾಶ ಆಗುತ್ತೆ. ಈ ರೀತಿಯ ಪ್ರಯತ್ನಗಳು ಹೆಚ್ಚಾಗಲಿ ಅನ್ನೋದು ಒಂದು ಆರೋಗ್ಯಭರಿತ ಸಮಾಜಕ್ಕೆ ಬೇಕಾದಂತಹ ಒಂದು ವಿಚಾರ. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತಿನ ದಿನ ಮುಖ್ಯವಾಗಿ ಸಿರಿಧಾನ್ಯಗಳಲ್ಲಿ ಏನೆಲ್ಲ ಅಂಶಗಳು ಇರುತ್ತೆ, ಆಹಾರದಲ್ಲಿ ಅದರ ಬಳಕೆಯ ಮಹತ್ವವನ್ನು ನಾವು ತಿಳಿಸೋಣ ಅಂತ ಹೇಳಿ, ಸಿರಿಧಾನ್ಯಗಳ ಕೃಷಿ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥರಾಗಿ ಯಾವ ರೀತಿ ಚಿತ್ರಣವನ್ನು ನೀವು ಕಂಡಿದ್ದೀರಿ? ಈ ಏನು ನಾವು ಈಗ ಹೇಳ್ತೀವಿ ಸಿರಿಧಾನ್ಯಗಳು ಅಂತ, ಇವಕ್ಕೆ ಸುಮಾರು ಹೆಸರುಗಳಿಂದ ಕರಿತೀವಿ ನಾವು. ತೃಣಧಾನ್ಯಗಳು ಅಂತ ಕರಿತೀವಿ, ಕಿರುಧಾನ್ಯಗಳು ಅಂತ ಕರಿತೀವಿ, ವರಟು ಧಾನ್ಯಗಳು ಅಂತ ಕರಿತೀವಿ. ಸೊ ಹೆಸರಲ್ಲಿ ಇದು ಕಿರಿದಾದರೂ ಕೂಡ ಇದರಲ್ಲಿರುವಂಥ ಒಂದು ಏನು ಮಹತ್ವ ಇದೆ, ಪೌಷ್ಟಿಕಾಂಶಗಳ ಒಂದು ಆಗರ ಇದೆ, ಅವುಗಳಿಂದ ಇದಕ್ಕೆ ಒಂದು ಅನ್ವರ್ಥನಾಮ ಸಿರಿಧಾನ್ಯಗಳು ಅಂತ ಹೇಳಿ ಇವತ್ತಿನ ದಿನ ನಾವೆಲ್ಲರೂ ಇದನ್ನು ಕರೀತಾ ಇದ್ದೀವಿ. ಸೊ ಇದು ಮೂರ್ತಿ ಚಿಕ್ಕದಾದರೂ ಇದ್ರದ್ದು ಒಂದು ಅನುಕೂಲತೆಗಳಿಂದ ಇದ್ರ ಕೀರ್ತಿ ಇವತ್ತಿನ ದಿನ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಮತ್ತು ಇದು ಏನು, ಇದು ಒಂದು ಇವತ್ತು ಇತ್ತೀಚಿನ ಒಂದು ಧಾನ್ಯ ಅಲ್ಲ, ಇದು ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಪೂರ್ವಜರು ಇದನ್ನು ಬಳಸ್ತಾ ಬಂದಿದ್ರು. ಕಾಲಕ್ರಮೇಣ ಈ ಒಂದು ಆಧುನಿಕತೆಯ ಸೊಗಡು ಏನು ಆವರಿಸ್ಕೊಳ್ತಾ ಬಂತು, ಕ್ರಮೇಣ ಇವು ಹಿಂದೆ ಪರದೆ ಹಿಂದೆ ಸರಿತಾ ಹೋದವು. ಸೊ ಕಾಲಕ್ರಮೇಣ ಈ ಆಧುನಿಕತೆ ಪಸರಿಸ್ತಾ ಹೋದ ಹಾಗೆ ಆಧುನಿಕ ಜೀವನ ಶೈಲಿಯಿಂದ ಒಂದು ಬಂದಂತ ಕೆಲವೊಂದು ಕಾಯಿಲೆಗಳು, ಮಧುಮೇಹ ಆಗಿರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಬೊಜ್ಜು ಆಗಿರ್ಬೋದು, ಈ ಥರ ಒಂದು ಕಾಯಿಲೆಗಳಿಂದ ಹೆಚ್ಚಾಗಿ ಜನರು ಮತ್ತೆ ವಾಪಸ್ಸು ಹಿಂದಿನ ಒಂದು ಪರಂಪರೆಗೆ ತೆರಳ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಿರಿಧಾನ್ಯಗಳೇನಿದೆ ಅದು ಒಂದು ಪ್ರಮುಖ ಪಾತ್ರವನ್ನು ಈ ಒಂದು ಕಾಯಿಲೆಗಳ ನಿರ್ವಹಣೆಯಲ್ಲಿ ವಹಿಸ್ಕೊಳ್ತೇವೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿರಿಧಾನ್ಯಗಳ ಏನು ಕೃಷಿ ಅದು ತುಂಬಾನೇ ಸುಲಭ. ನಿಜವಾಗಿ ಹೇಳಬೇಕು ಅಂದರೆ ಈ ಒಂದು ತೃಣಧಾನ್ಯಗಳು ಏನಿದಾವಲ್ಲ, ಅವು ನವಣೆ ಆಗಿರ್ಬೋದು, ಊದ್ಲ ಆಗಿರ್ಬೋದು, ಹಾರಕ, ಸಜ್ಜೆ, ಸಾಮೆ, ರಾಗಿ ಮತ್ತು ಈ ಥರ ಇವೆಲ್ಲ ಒಂದು ತೃಣಧಾನ್ಯಗಳೇನಿದೆ, ಇದು ಒರಟು ಧಾನ್ಯಗಳಂತ ಏನು ಕರಿತೀವಿ, ಇವು ಯಾವುದೇ ಒಂದು ವಾತಾವರಣದಲ್ಲಿ ಕೂಡಂಥ ಬೆಳೆವಂಥ ಒಂದು ಶಕ್ತಿಯನ್ನು ಹೊಂದಿರ್ತವೆ, ಬರವ ಸಹಿಷ್ಣುತೆ ಶಕ್ತಿಯನ್ನು ಹೊಂದಿರ್ತವೆ. ಮತ್ತು ಇದಕ್ಕೆ ಯಾವುದೇ ಒಂದು ಉತ್ತಮವಾದ ತುಂಬ ಫಲವತ್ತತೆ ಇರುವಂಥ ಭೂಮಿನೇ ಬೇಕು ಅಂತಿಲ್ಲ. ಹೌದು, ನಾವು ಸಾಧಾರಣ ಭೂಮಿಯಲ್ಲೂ ಕೂಡ ಕಡಿಮೆ ನೀರಿನಲ್ಲೂ ಯಾವುದೇ ಎಷ್ಟೇ ಬಿಸಿಲು ಬರ ಬಂದರೂ ಕೂಡ ಇವು ಒಂಥರ ಒರಟು ಧಾನ್ಯಗಳಾಗಿರೋದ್ರಿಂದ ತುಂಬ ಚೆನ್ನಾಗಿ ಇದು ಬೆಳೆ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ರೈತರು ತಮ್ಮ ಒಂದು ಖುಷ್ಕಿ ಬೇಸಾಯದಲ್ಲಿ ಅಥವಾ ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಒಂದು ಕಿರುಧಾನ್ಯಗಳನ್ನು ಬೆಳಬಹುದು. ತಮ್ಮ ಮನೆಗೂ ಉಪಯೋಗಕ್ಕಾಗಬಹುದು, ಮತ್ತೆ ಅದನ್ನ ಮಾರಾಟಕ್ಕೂ ಕೂಡ ಉಪಯೋಗವು. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಈ ಸಿರಿಧಾನ್ಯಗಳ ಒಂದು ಬೆಲೆ ನಾವು ಗಮನಿಸ್ತಾ ಇದ್ದೀವಿ, ನೀವೆಲ್ರಿಗೂ ಗೊತ್ತಿದೆ ಯಾವ ರೀತಿ ದಿನೇ ದಿನ ಹೆಚ್ಚಾಗ್ತಾ ಇದೆ. ಸಾಮಾನ್ಯ ಒಂದು ನಮ್ಮ ಏನು ಅಕ್ಕಿಗಿಂತ ಕೂಡ ಈ ಒಂದು ಕಿರುಧಾನ್ಯಗಳ ಅಕ್ಕಿಗೆ ಇವತ್ತಿನ ದಿನ ಮಾರುಕಟ್ಟೆಯಲ್ಲಿ ತುಂಬಾ ಬೆಲೆ ಇದೆ. ಯಾಕೆಂದ್ರೆ ಜನರಿಗೆ ಒಂದು ಈ ಆಧುನಿಕ ಶೈಲಿಯ ಒಂದು ಜೀವನದಿಂದ ಅನೇಕ ಕಾಯಿಲೆಗಳಿಗೆ ಈಡಾಗ್ತಾ ಇದ್ದಾರೆ. ಸೊ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಹೆಣಗಾಡ್ತಾ ಇದ್ದಾರೆ. ಸೊ ಆದ್ರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಹೆಚ್ಚು ಆರೋಗ್ಯಯುಕ್ತ ಆಹಾರಗಳ ಮೊರೆ ಹೋಗ್ತಾ ಇದ್ದಾರೆ. ಸಮಾಜದ ಒಂದು ನಿಟ್ಟಿನ ಜನರು ಅದು ಎಷ್ಟೇ ಬೆಲೆ ಆದರೂ ಕೂಡ ಅದರಲ್ಲಿ ಒಂದು ಆರೋಗ್ಯಕರ ಅಂಶ ಇದೆ ಅಂತ ತಿಳಿದು ಬಂದರೆ ಅದಕ್ಕೆ ಹೆಚ್ಚು ಬೆಲೆ ಕೊಟ್ಟಾದರೂ ಕೊಂಡುಕೊಂಡು ಉಪಯೋಗಿಸುವಂತ ಒಂದು ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ನಮ್ಮ ರೈತ ಬಾಂಧವರು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು. ಮತ್ತೆ ಒಂದು ಪಾರಂಪರಿಕ ಕೃಷಿ ಏನು ಈ ಸಿರಿಧಾನ್ಯಗಳನ್ನ ನಾವು ಬೆಳೀತಾ ಇದ್ರ ಹಿಂದೇನು ಇತ್ತೀಚಿನ ದಿನಗಳೇ ಆ ಜಾಗವನ್ನೆಲ್ಲ ನಮ್ಮ ಒಂದು ವಾಣಿಜ್ಯ ಬೆಳೆಗಳು ಆವರಿಸ್ಕೊಳ್ತಾ ಇದ್ದಾವೆ. ಸೊ ಬಟ್ ಯಾವುದೇ ಆದರೂ ಕೂಡ ಮಾರ್ಕೆಟ್ ಮೇಲೆ ಅವಲಂಬನೆ ಆಗಿರುತ್ತೆ. ಆದ್ದರಿಂದ ಈ ಸಿರಿಧಾನ್ಯಗಳನ್ನ ಬೆಳೆದು ರೈತರು ಹೆಚ್ಚು ಒಂದು ಲಾಭವನ್ನು ಗಳಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ತಿಳಿಸಿ ಹೇಳ್ಬಹುದು. ಈ ಸಿರಿಧಾನ್ಯಗಳು ಏನಿದೆ ಅಂತ ನಾವು ಹೇಳಿದ್ವಿ ಅಲ್ಲ, ನವಣೆ ಆಗಿರ್ಬೋದು, ಸಾಮೆ ಆಗಿರ್ಬೋದು, ರಾಗಿ, ಇವುಗಳ ಏನು ಒಂದು ಬೆಳೆ ಬೆಳೆಯೋದ ಒಂದು ವಿಧಾನ ಏನಿದೆ, ಸಾಮಾನ್ಯವಾಗಿ ಎಲ್ಲದಕ್ಕೂ ಒಂದು ಒಂದೇ ತರ ಇರುತ್ತೆ. ಯಾವುದೇ ಒಂದು ಸಾಧಾರಣ ಭೂಮಿಯಲ್ಲಾದ್ರೂ ಕೂಡ ಮಳೆಯಾಶ್ರಿತದಲ್ಲಿ ಇದು ಬೆಳೆಯಬಹುದು, ಅಥವಾ ಒಂದು ಏನು ಸಮಯಕ್ಕೆ ತಕ್ಕ ಹಾಗೆ ಒಂದು ನೀರಾವರಿ ವ್ಯವಸ್ಥೆ ಇದ್ರೂ ಕೂಡ ಅದರಲ್ಲೂ ಕೂಡ ಬೆಳೆಯಬಹುದು. ಇದನ್ನ ಹಾಗೇನು ಚೆಲ್ಲಿ ಬಿತ್ತನೆ ಮಾಡಬಹುದು, ಆದ್ರೆ ನಾವು ಹೇಳೋದು ಸಾಲ್ ಬಿತ್ತನೆ ಮಾಡೋದ್ರಿಂದ ನಮಗೆ ಹೆಚ್ಚು ಇಳುವರಿ ಮತ್ತು ಅದರ ಒಂದು ನಿರ್ವಹಣೆ ತುಂಬಾ ಸುಲಭ. ಸಸಿಗಳ ಸಂಖ್ಯೆಯನ್ನು ಕಾಪಾಡ್ಕೋಬಹುದು, ಹಾಗಾಗಿ ಇಳುವರಿ ಜಾಸ್ತಿ ನಿರೀಕ್ಷೆ ಮಾಡಬಹುದು. ಒಂದು ಸಾಲಿನಿಂದ ಸಾಲಿಗೆ 20-25 ಸೆಂಟಿಮೀಟರ್, ಮತ್ತು ಸಸ್ಯದಿಂದ ಸಸ್ಯಕ್ಕೆ ಒಂದು 8-10 ಸೆಂಟಿಮೀಟರ್ನಷ್ಟು ಇದು ಮಾಡಬಹುದು. ಸೊ ಈ ಎಲ್ಲ ಸಾಮಾನ್ಯವಾಗಿ ನಾವು ಸಿರಿಧಾನ್ಯಗಳನ್ನ ನೋಡಿದ್ರೆ ಒಂದು ಹೆಕ್ಟೇರ್ಗೆ 6-8 kg ಬಿತ್ತನೆ ಬೀಜ ಬೇಕಾಗುತ್ತೆ. ಅದು ನಾವು ಚೆಲ್ಲೋದ್ರಿಂದ ಏನಾಗುತ್ತೆ, ಈ ಬಿತ್ತನೆ ಪ್ರಮಾಣ ಹೆಚ್ಚಾಗುತ್ತೆ, ಅವಾಗ ಖರ್ಚು ಮತ್ತೆ ಅದಕ್ಕೆ ಆಗುವಂತ ಅವಕಾಶಗಳು. ಅದಕ್ಕೆ ನಾವು ಸಾಲ್ ಬಿತ್ತನೆ ಮಾಡಿದಾಗ ಕಡಿಮೆ ಬಿತ್ತನೆ ಬೀಜ ಉಪಯೋಗ ಮಾಡಬಹುದು. ಮತ್ತೆ ಸಾಮಾನ್ಯವಾಗಿ ಇದನ್ನ ನಾವೇನು ಈಗ ಸಾವಯವ ಕೃಷಿ ಅಂತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತ ಆಗ್ತಾ ಇದೆ, ಇವಕ್ಕೆ ಯಾವುದೇ ಒಂದು ರಸಗೊಬ್ಬರಗಳಾಗಿರ್ಬೋದು, ಮತ್ತೆ ಇದಕ್ಕೆ ಕೀಟಬಾಧೆ ಮತ್ತು ರೋಗಬಾಧೆ ತುಂಬಾ ಕಡಿಮೆ. ನಾ ಹೇಳ್ದಾಗೆ ಇದು ಒರಟು ಧಾನ್ಯಗಳಿವು. ಸೊ ಆದ್ರಿಂದ ಇದಕ್ಕೆ ಯಾವುದೇ ಕೀಟಬಾಧೆ ಆಗಿರ್ಬೋದು, ರೋಗಬಾಧೆ ಆಗಿರ್ಬೋದು ತುಂಬಾ ಕಡಿಮೆ. ಆದ್ರಿಂದ ಇವುಗಳ ಒಂದು ನಿರ್ವಹಣೆ ಏನಿದೆ ಜಮೀನಿನಲ್ಲಿ ತುಂಬಾನೇ ಸುಲಭ. ರೈತರು ಸುಲಭವಾಗಿ ಇವನ್ನ ಬೆಳೆಯನ್ನ ಬೆಳಿಬಹುದು. ಆಮೇಲೆ ಇದು ಅಲ್ಪಾವಧಿ ಬೆಳೆ, ನಮಗೆ 3-4 ತಿಂಗಳೊಳಗಡೆ ಇದು ಕಟಾವಿಗೆ ಬಂದ್ಬಿಡುತ್ತೆ. ಸೊ ಯಾವುದೇ ಕಾಲದಲ್ಲಿ ಇದನ್ನ ಬೆಳಿಬಹುದು ನಾವು. ಕ್ರಮಬದ್ಧವಾಗಿ ಅದನ್ನ ಬೆಳೆದಾಗ ಏನಾಗುತ್ತೆ, ರೈತರು ಒಂದು ಒಳ್ಳೆ ಇಳುವರಿಯನ್ನ ಆಶಿಸಬಹುದು. ಸೊ ಈ ಒಂದು ಧಾನ್ಯಗಳು ಏನಿದೆ ಸಿರಿಧಾನ್ಯಗಳು, ಇಳುವರಿ ಆದ ನಂತರ, ಕಟಾವ್ ಆದ ನಂತರ ಇದರಲ್ಲಿರುವಂತ ಒಂದೇ ಒಂದು ಅನಾನುಕೂಲತೆ ಅಂದ್ರೆ, ಆದ್ರೆ ಇತ್ತೀಚಿನ ದಿನ ಅದು ಸರಿ ಮಾಡಲಾಗ್ತಾ ಇದೆ, ಇದರ ಒಂದು ಸಂಸ್ಕರಣೆ. ನಾನು ಅವಾಗಲೇ ಹೇಳಿದಾಗೆ ಇವು ಒರಟು ಧಾನ್ಯಗಳು, ಅದ್ರ ಮೇಲಿರುವಂತ ಏನು ಹೊಟ್ಟು ಏನಿರುತ್ತೆ ಅದು ತುಂಬಾ ಗಟ್ಟಿಗೆ, ಯಾಕೆಂದ್ರೆ ಇದು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರೋದ್ರಿಂದ, ಆಮೇಲೆ ಅದು ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಇದ್ರ ಸಂಸ್ಕರಣೆ ಸ್ವಲ್ಪ ಕಷ್ಟದಾಯಕ ಆಗಿರುತ್ತೆ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಒರಳಲ್ಲಿ ಒಂದ್ ಕೆಲಿ ಹಾಕಿ ಕುಟ್ಟಿ ಕುಟ್ಟಿ ಅದನ್ನ ಅಕ್ಕಿ ಮಾಡಿ ಅದನ್ನ ಉಪಯೋಗಿಸ್ತಾ ಇದ್ರು. ಸೊ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ಅದಕ್ಕೆ ಒಂದು ಯಂತ್ರೋಪಕರಣಗಳು ಬಂದಿದಾವೆ, ಆದ್ರೆ ಆ ಯಂತ್ರೋಪಕರಣಗಳ ಸಂಖ್ಯೆ ಎಲ್ಲರ ಒಂದು ನಿಲುವಿಗೆ ಸಿಗ್ತಾ ಇದೆ. ಈ ಸಂಸ್ಕರಣಾ ಘಟಕಗಳು ಈ ಬೇರೆ ಧಾನ್ಯಗಳಿಗೆ ಇರೋಷ್ಟರ ಪ್ರಮಾಣದಲ್ಲಿ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ ಇದೆ, ನಡೀತಾ ಇದೆ ಈಗ್ಲೂ. ಅಂದ್ರೆ ಅವರ ಹತ್ತಿರನೇ ಇರಲಾರದು, ಸ್ವಲ್ಪ ದೂರ ತೆಗೆದುಕೊಂಡು ಹೋಗುವಂತ ಒಂದು ಸಂದರ್ಭ. ಎಲ್ಲೋ ಒಂದ್ ಕಡೆ ತಾಲೂಕ್ ಪ್ಲೇಸ್ ಅಲ್ಲಿ ಇರುತ್ತೆ ಅಥವಾ ಜಿಲ್ಲಾ ಇದರಲ್ಲಿ ಇರುತ್ತೆ, ಅವ್ರು ತಮ್ಮ ಹಳ್ಳಿಯಿಂದ ಅಲ್ಲಿಗೆ ಸಾಗಾಟ ಮಾಡೋದಕ್ಕೆ ಕಡಿಮೆ, ಆಮೇಲೆ ಅದನ್ನ ಕಡಿಮೆ ಜಾಗದಲ್ಲಿ ಬೆಳೆದಿರ್ತಾರೆ. ಆಮೇಲೆ ಇದ್ರ ಒಂದಿದೇನಂದ್ರೆ, ಇದನ್ನ ನಾವು ಕ್ವಿಂಟಲ್ ಗಟ್ಟಲೆ ನಾವು ಸಂಸ್ಕರಣೆ ಮಾಡಿದಾಗ ಆ ಯಂತ್ರೋಪಕರಣದ ಏನು ಒಂದು ಕೆಪಾಸಿಟಿ ಇರುತ್ತೆ ಅದಕ್ಕೆ ತಕ್ಕನ ಹಾಗೆ ಅವರು ಯಾರು ಅದನ್ನ ಸಂಸ್ಕರಣೆ ಮಾಡಿಕೊಡ್ತಾರಲ್ವಾ, ಅವ್ರು ಒಂದೇ ಸತಿ ತಕ್ಷಣ ಮಾಡಲ್ಲ. ಈಗ ರೈತರು ಅಟ್ಲೀಸ್ಟ್ ಒಂದು 4-5 ಕ್ವಿಂಟಲ್ ಒಟ್ಟಿಗೆ ತಗೊಂಡು ಹೋದಾಗ ಅವ್ರು ಮಾಡಿಕೊಡ್ತಾರೆ, ಇಲ್ಲ ಅಂದ್ರೆ 1-2 ಕ್ವಿಂಟಲ್ ತಗೊಂಡು ಹೋದಾಗ ಅದನ್ನ ಅವ್ರು ಕಾಯ್ಬೇಕಾಗುತ್ತೆ, ಯಾಕೆಂದ್ರೆ ಅಷ್ಟನ್ನು ಸೇರಿಸಿ ಇದು ಮಾಡಬೇಕು. ಇದರ ಒಂದು ನಾವು ರಿಕವರಿ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಅಂದ್ರೆ ಆ ಒಂದು ಧಾನ್ಯದಿಂದ ಅಕ್ಕಿ ಮಾಡುವಾಗ ನಮಗೆ ಸಾಮಾನ್ಯವಾಗಿ ಒಂದು ಒಳ್ಳೆ ಇಳುವರಿ ಬಂದಿತ್ತು, ಒಳ್ಳೆ ಉತ್ತಮ ಗುಣಮಟ್ಟದ ಒಂದು ಧಾನ್ಯಗಳಿದ್ರೆ ಅದು 65-70% ಭಾಗದಷ್ಟು ನಾವು ಧಾನ್ಯವನ್ನು ಹಾಕಿ ಅಕ್ಕಿಯನ್ನು ಪಡಿಬಹುದು. ಇಲ್ಲ ಅಂದ್ರೆ ನಮಗೆ ಅವರೇಜ್ ಆಗಿ ಒಂದು ಸಾಧಾರಣ 50-60% ಅಷ್ಟು ಅಕ್ಕಿ ಇಳುವರಿ ನಮಗೆ ಆ ಧಾನ್ಯದಿಂದ ಸಿಗುತ್ತೆ. ಈ ದೃಷ್ಟಿಯಿಂದ ರೈತರಿಗೆ ಇದೇ ಒಂದು ಜಿಜ್ಞಾಸೆ ಕಾಣ್ತಾ ಇರುತ್ತೆ, ನಾವೆಲ್ಲ ಇಷ್ಟು ಬಿತ್ತೀವಿ ಬೆಳಿತೀವಿ ಮತ್ತೆ ಅದನ್ನ ಅಷ್ಟು ದೂರ ತಗೊಂಡು ಹೋಗಿ ಕಾಯ್ಬೇಕು ಅನ್ನೋ ಒಂದೇ ಒಂದು ಇದರಿಂದ ಇದ್ರದ್ದು ಒಂದು ಇನ್ನು ಏನು ಬೆಳೆಯೋದು ಸ್ವಲ್ಪ ಬಹುಶಃ ಪರಿಸ್ಥಿತಿ ಬದಲಾಗುತ್ತೆ. ಈಗ ಅದಕ್ಕೆ ಬೇಡಿಕೆ ಬರ್ತಾ ಇದೆ, ಮಾರುಕಟ್ಟೆಯಲ್ಲಿ ಅದರ ಲಭ್ಯತೆ ಕಡಿಮೆ ಅಂತ ಗೊತ್ತಿದೆ, ಹಾಗಾಗಿ ಹೆಚ್ಚು ನಾವು ಪೂರೈಕೆ ಮಾಡಿದ್ದೆ ಆದ್ರೆ ಈ ರೀತಿ ಸಂಸ್ಕರಣಾ ಘಟಕಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹತ್ತಿರದಲ್ಲೇ ಸ್ಥಾಪನೆ ಆಗುವಂತ ಅವಕಾಶಗಳು ಇದೆ. ಖಂಡಿತ ಖಂಡಿತ ಅವಕಾಶಗಳಿದೆ ಸರ್. ರೈತರು ಕೂಡ ಈಗ ಇದ್ರ ಹೆಚ್ಚು ಒಲವು ತೋರ್ತಾ ಇದ್ದಾರೆ. ಸಂಸ್ಕರಣಾ ಘಟಕಗಳು ಅಲ್ಲಿ ಇಲ್ಲಿ ಒಂದು ಆಗ್ತಾನೆ ಇದೆ. ಸೊ ಒಂದು ಸರ್ಕಾರದವರು ಇದೊಂದು ವ್ಯವಸ್ಥೆಯನ್ನ ರೈತರಿಗೆ ಆಯಾ ಹೋಬಳಿ ಮಟ್ಟದಲ್ಲಿ ಅಥವಾ ಆಯಾ ಜಿಲ್ಲಾ ಮಟ್ಟದಲ್ಲಿ ಮಾಡಿಕೊಟ್ರು ಕೂಡ ರೈತರಿಗೆ ಅನುಕೂಲ ಆಗುತ್ತೆ. ಯಾಕೆ ಇತ್ತೀಚೆಗೆ ಈ ದಿನಗಳಲ್ಲಿ ಇದ್ರ ಒಂದು ಮಹತ್ವ ಹೆಚ್ಚಾಗ್ತಾ ಇದೆ ಅಂದ್ರೆ, ಈ ನಾವು ಹೇಳ್ದಂಗೆ ಹೆಸರಲ್ಲೇ ಇದೆ ಸಿರಿಧಾನ್ಯಗಳು ಅಂತ ಹೇಳಿ. ಈ ಸಿರಿಧಾನ್ಯಗಳು ಒಂದು ಹುಲ್ಲಿನ ಜಾತಿಗೆ ಸೇರಿದ್ದು ಮತ್ತೆ ಇವು ನಾವೇನು ಹೇಳ್ತೀವಿ ಏಕದಳ ಧಾನ್ಯಗಳ ಗುಂಪಿಗೆ ಸೇರಿದಂಥವು. ಸೊ ಈ ಒಂದು ಇದರಲ್ಲಿರುವಂಥ ಪೌಷ್ಟಿಕಾಂಶಗಳು ಮುಖ್ಯವಾಗಿ ನಾವು ಹೇಳುವ ಶರ್ಕರ ಪಿಷ್ಟ. ಮಾಮೂಲಿ ಏನು ಏಕದಳಗೆ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಜೋಳ, ಮುಸುಕಿನ ಜೋಳದಲ್ಲೂ ಕೂಡ ಈ ಶರ್ಕರ ಪಿಷ್ಟ ಇದಾಗುತ್ತೆ. ಇದರಲ್ಲಿರುವಂಥ ಒಂದು ಮುಖ್ಯವಾದ ಒಂದು ಅಂಶ ಶರ್ಕರ ಪಿಷ್ಟದ ಏನಂದರೆ, ಇದರಲ್ಲಿರುವಂಥ ಶರ್ಕರ ಪಿಷ್ಟ ಸಂಕೀರ್ಣ ಪ್ರಮಾಣದಲ್ಲಿರುತ್ತೆ, ಅಂದರೆ ಗಟ್ಟಿಯಾಗಿರುತ್ತೆ. ಅಕ್ಕಿಗೆ ಮತ್ತೆ ಮಾಮೂಲಿ ನಮ್ಮ ಇದು ಭತ್ತದಿಂದ ತಯಾರು ಮಾಡುವಂಥ ಅಕ್ಕಿಗೆ ಇದನ್ನು ಹೋಲಿಸಿದಾಗ ಇದರಲ್ಲಿರುವಂಥ ಶರ್ಕರ ಪಿಷ್ಟ ಒಂದು ಸಂಕೀರ್ಣ ರೂಪದಲ್ಲಿರುತ್ತೆ. ಸೊ ನಾವು ಅದನ್ನು ಸೇವನೆ ಮಾಡಿದಾಗ ಆಹಾರ ಇದರಲ್ಲಿ ಅದು ತಕ್ಷಣಕ್ಕೆ ಕರಗೋದಿಲ್ಲ, ನಿಧಾನವಾಗಿ ಕರಗಿ ನಿಧಾನವಾಗಿ ಜೀರ್ಣ ಆಗಿ ನಿಧಾನಕ್ಕೆ ರಕ್ತಗತ ಆಗೋದ್ರಿಂದ ರಕ್ತದಲ್ಲಿ ಅದರ ಸಕ್ಕರೆ ಪ್ರಮಾಣನ ನಾವು ಬೇಗ ಏರಿಸೋದಿಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ಇದು ಒರಟು ಧಾನ್ಯ ಆಗಿದ್ರಿಂದ ಇದರಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಸಿರಿಧಾನ್ಯಗಳನ್ನೂ ತಗೊಂಡ್ರೆ ಅದರಲ್ಲಿ ನಮಗೆ 5-9% ಅಷ್ಟು ನಾರಿನಂಶ ಇರುತ್ತೆ. ಅದಲ್ಲದೆ ಇದು ಬರೀ ನಾರಲ್ಲ, ಇದರಲ್ಲಿ ಕರಗುವಂಥ ನಾರಿನಂಶ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಸೊ ಇದು ಒಂದು ಇದರಲ್ಲಿರುವಂತಹ ಮುಖ್ಯವಾದ ಒಂದು ಅಂಶ. ಮತ್ತರಲ್ಲಿ ಸಸಾರಜನಕ, ಇದು ಸಸಾರಜನಕ ಕೂಡ ಇದರಲ್ಲಿ ನಾವು ಸಾಮಾನ್ಯವಾಗಿ 9-14% ಅಷ್ಟು ಸಸಾರಜನಕ ಇರುತ್ತೆ. ಹೌದು, ಈ ಎಲ್ಲ ಸಿರಿಧಾನ್ಯ ಸಾಮಾನ್ಯವಾಗಿ ಎಲ್ಲ ಸಿರಿಧಾನ್ಯಗಳಲ್ಲಿ ಒಂದೋ ಎರಡೋ ಆ ಕಡೆ ಈ ಕಡೆ ಇರ್ಬೋದು, ಬೇರೆ ಧಾನ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಲ್ಲದೆ ಉತ್ತಮ ಗುಣಮಟ್ಟದ ಸಸಾರಜನಕ ಅಂತ ಹೇಳ್ಬೋದು. ಈಗ ಯಾವುದೇ ಇದರಲ್ಲೂ ಕೂಡ ಸಸಾರಜನಕ ಇದ್ದೇ ಇರುತ್ತೆ. ಆದ್ರಲ್ಲಿ ಇದರಲ್ಲಿರುವಂತ ಒಂದು ಸಸಾರಜನಕದ ವಿಶೇಷತೆ ಏನಂದ್ರೆ, ಸಸಾರಜನಕ ಅಮೈನೋ ಆಮ್ಲಗಳಿಂದ ಆಗಿರುತ್ತೆ. ಸೊ ಆ ಅಮೈನೋ ಆಮ್ಲಗಳು ಯಾವುದು ನಮಗೆ ತುಂಬಾ ಉಪಯೋಗ ಆಗುವಂತಹ ಅವಶ್ಯಕ ಅಮೈನೋ ಆಮ್ಲಗಳು ಅಂತ ಹೇಳ್ತೀವಿ ನಾವು. ಅತಿ ಅವಶ್ಯವಾಗಿ ಯಾವುದು ನಮ್ಮ ದೇಹ ತಯಾರು ಮಾಡೋದಿಲ್ಲ ಅಂತ ಅವಶ್ಯಕವಾದ ಅಮೈನೋ ಆಮ್ಲಗಳ ಒಂದು ಸೀಕ್ವೆನ್ಸ್ ಏನಿರುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿದೆ. ಸೊ ನಾವು ಎಷ್ಟು ಅದನ್ನ ಊಟ ಮಾಡ್ತೀವಿ, ಸೇವನೆ ಮಾಡ್ತೀವಿ, ಅಷ್ಟು ಸಸಾರಜನಕ ನಮ್ಮ ದೇಹಕ್ಕೆ ಲಭ್ಯ ಆಗುತ್ತೆ. ಸೊ ಆದ್ರಿಂದ ಉತ್ತಮ ಗುಣಮಟ್ಟದ ಸಸಾರಜನಕ ಒಂದು ಇದರಲ್ಲಿ ಇದೆ. ಶರ್ಕರ ಪಿಷ್ಟ ಆಯಿತು, ಮತ್ತೆ ನಾರಿನಂಶದ ಬಗ್ಗೆ ಹೇಳಿದೆ ನಿಮಗೆ. ಇದಲ್ದಲೇ ಕೂಡ ಇದರಲ್ಲಿ ಸುಣ್ಣದ ಅಂಶ ಆಗಿರ್ಬೋದು ಮತ್ತೆ ಕಬ್ಬಿಣದ ಅಂಶ, ನಮ್ಮ ಒಂದು ದೇಹದ ಮೂಳೆಗಳ ಬೆಳವಣಿಗೆಗೆ ರಕ್ತದ ಉತ್ಪತ್ತಿಗೆ ಕಾರಣವಾಗುವಂತಹ ಖನಿಜಾಂಶಗಳು ಕೂಡ ಇದರಲ್ಲಿ ಹೇರಳವಾಗಿದೆ. ನಮ್ಗನ್ಸುತ್ತೆ ಇದನ್ನು ಕಾಳಿನ ಗಾತ್ರ ನೋಡಿದ್ರೆ ಏನಪ್ಪ ಇಷ್ಟು ಚಿಕ್ಕ, ಆದ್ರೆ ಇಷ್ಟೊಂದೆಲ್ಲ ಇದೆ ಅಂತ. ಖಂಡಿತವಾಗಿನೂ ಅದಿದೆ. ಸಾಮಾನ್ಯವಾಗಿ ನಾವೇನು ಭತ್ತದಿಂದ ಅಕ್ಕಿ ಮಾಡ್ತೀವಿ, ಎಲ್ಲ ಪಾಲಿಶ್ ಮಾಡ್ಬಿಡ್ತೀವಿ, ಎಲ್ಲ ಮಾಡ್ತೀವಿ, ಅದರಲ್ಲಿರುವಂತಹ ಜೀವಸತ್ವ ಬಿ ಒಂದು ಸಮೂಹದ ಏನು ಅಂಶ ಇರುತ್ತೆ ಅದು ಹೊರಟೋಗ್ಬಿಡುತ್ತೆ. ಆ ಒಂದು ಜೀವಸತ್ವ ಬಿ ಅಂಶ ನಮ್ಗೆ ಬೇಕೇ ಬೇಕು. ನಮ್ಮ ಒಂದು ಆರೋಗ್ಯಕರ ಜೀವನಕ್ಕೆ ಆರೋಗ್ಯಕರವಾಗಿರ್ಬೇಕಂದ್ರೆ ಆ ಜೀವಸತ್ವ ಬಿ ಅಂಶ ಬೇಕೇ ಬೇಕು. ಆ ಒಂದು ಬಿ ಗುಂಪಿನ ಸಮೂಹದ ಜೀವಸತ್ವಗಳು ಕೂಡ ಇದರಲ್ಲಿ ಹೇರಳವಾಗಿದೆ. ಸೊ ಇಷ್ಟೆಲ್ಲ ಪೋಷಕಾಂಶಗಳ ಆಗರ ಈ ಒಂದು ಸಿರಿಧಾನ್ಯಗಳಾಗಿರೋದ್ರಿಂದ ಅದನ್ನು ನಾವು ಆಹಾರ ರೂಪದಲ್ಲಿ ಸೇವನೆ ಮಾಡಿದಾಗ ಅದು ನಮ್ಮ ಆರೋಗ್ಯಕ್ಕೆ ಅನುಕೂಲಕರ ವಾತಾವರಣವನ್ನು ನಮ್ಮ ದೇಹಕ್ಕೆ ಕಲ್ಪಿಸುತ್ತೆ. ಸೊ ಎಲ್ಲ ಪೋಷಕಾಂಶಗಳು ಕೂಡ ಏನಾಗುತ್ತೆ ಅಂದರೆ ಓವರಾಲ್ ಆಗಿ ನಮ್ಮ ದೇಹದ ಆರೋಗ್ಯ ಸುಸ್ಥಿತಿಯನ್ನು ಕಾಪಾಡೋದಕ್ಕೆ ಇದಾಗುತ್ತೆ. ಈ ಪೋಷಕಾಂಶಗಳ ಒಂದು ಏನಂದರೆ ಹೆಚ್ಚು ಹೇಳಿದೆ ನನ್ನ ನಾರಿನಂಶ ಇರೋದ್ರಿಂದ. ಈಗ ನಾವು ಆವಾಗಲೇ ಹೇಳ್ದ ಹಾಗೆ ಆಧುನಿಕ ಜೀವನ ಶೈಲಿಯಿಂದ ನಮ್ಮ ಒಂದು ದೈಹಿಕ ಚಟುವಟಿಕೆ ತುಂಬಾನೇ ಕಡಿಮೆ ಆಗ್ತಾ ಇದೆ. ಅದರಿಂದನೇ ಈಗ ಬೊಜ್ಜು, ಮೊದಲನೇದಾಗಿ ಹೇಳ್ಬೇಕಂದ್ರೆ ಸ್ಥೂಲಕಾಯ ಅಂತ ಹೇಳ್ತೀವಿ ನಾವು, ಯಾಕೆಂದ್ರೆ ಈಗ ಕುತ್ಕೊಂಡು ಮಾಡುವಂತ ಚಟುವಟಿಕೆಗಳೇ ಜಾಸ್ತಿ. ಸೊ ಸ್ಥೂಲಕಾಯ ಬಂತು ಅಂದ್ರೆ ಅದ್ರ ಹಿಂದೆನೆ ಮಧುಮೇಹ, ಅದರಿಂದನೇ ಹೃದಯ ಸಂಬಂಧಿ ಕಾಯಿಲೆಗಳು. ಸೊ ಈ ತರ ಒಂದು ಚೈನ್ ತರ ಈ ಒಂದು ಆಧುನಿಕ ಜೀವನ ಶೈಲಿಗೆ ಇಂದ ಬಂದಂತಹ ಒಂದು ಕಾಯಿಲೆಗಳು ಏನಿರುತ್ತೆ ಅದು ಮಾನವನಿಗೆ ಇವತ್ತಿನ ಇತ್ತೀಚಿನದಲ್ಲಿ ದಿನೇ ದಿನೇ ಅದ್ರ ಪ್ರಮಾಣ, ಅದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿ ತುಂಬಾನೇ ಹೆಚ್ಚಾಗ್ತಾ ಇದೆ. ಮಧುಮೇಹಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ಏನಂದ್ರೆ ಇವೆಲ್ಲ ಯಾವುದೇ ರೋಗಗಳಲ್ಲ, ಇವು ಇವು ಕಾಯಿಲೆಗಳು ಅಂದ್ರೆ ಜೀವನ ಶೈಲಿಯಿಂದ ನಮ್ಮ ದೇಹದಲ್ಲಿ ಆಗುವಂತ ವ್ಯತ್ಯಾಸಗಳಿಂದ ನಾವಾಗೆ ಮಾಡ್ಕೊಂಡಂತ ತಂದ್ಕೊಂಡಿಸೀಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಒಂದೇ ಇದಕ್ಕೆ ಯಾವುದೇ ಮದ್ದಿಲ್ಲ, ಅಂದ್ರೆ ಯಾವುದೇ ಔಷಧ ಇಲ್ಲ ಇದಕ್ಕೆ. ಏನಂದ್ರೆ ಇದ್ರದ್ದು ಒಂದು ಸರಿಯಾದ ನಿರ್ವಹಣೆನೆ ಇದಕ್ಕೆ ಇರುವಂತಹ ಒಂದು ಸೂಕ್ತ ಮದ್ದು. ಹೌದು, ಅದು ನಮ್ಮ ಆಹಾರದ ಮೂಲಕ ಆಮೇಲೆ ನಮ್ಮ ದೇಹಕ್ಕೆ ಎಷ್ಟು ನಾವು ಚಟುವಟಿಕೆಯನ್ನು ಕೊಡ್ತೀವಿ ಅನ್ನೋದ್ರ ಮೂಲಕ ಇದರ ಒಂದು ನಿರ್ವಹಣೆ ನಡೆಯುತ್ತೆ. ನಾವು ಏನೇ ಮೆಡಿಸಿನ್ಸು ಮಾತ್ರೆಗಳನ್ನ ಈ ಮಧುಮೇಹ ಕಂಟ್ರೋಲ್ ಮಾಡೋಕೆ ತೊಗೊಂಡ್ರೆ ಅವೆಲ್ಲ ಒಂದು ಕ್ಷಣಿಕ ಅಷ್ಟೇ. ಮ್ಯಾನೇಜ್ ಮಾಡೋರು. ಸೊ ನಾವೇನೇ ಅಂದ್ರೂ ಆಹಾರದ ಮೂಲಕ ಮತ್ತು ನಮ್ಮ ದೇಹವನ್ನ ಅತ್ಯಂತ ಚಟುವಟಿಕೆಯಿಂದ ಇಟ್ಕೊಳ್ಳೋದ್ರ ಮೂಲಕ ಇವನ್ನ ನಾವು ನಿರ್ವಹಣೆ ಮಾಡ್ಬೋದು, ಅದೇನು ತೊಂದರೆ ಅಲ್ಲ. ಸೊ ಈ ಒಂದು ನಾರಿನಂಶ ಏನಿರುತ್ತೆ ಇದರಲ್ಲಿ ಅದೇನ್ ಮಾಡುತ್ತೆ ಅಂದ್ರೆ ನಾನು ಹೇಳ್ದಾಗ ನಿಮ್ಗೆ ಅದು ನಾವು ಸೇವನೆ ಮಾಡಿದಾಗ ನಿಧಾನಕ್ಕೆ ಜೀರ್ಣ ಆಗುತ್ತೆ. ಅವಾಗ ಏನಾಗುತ್ತೆ, ರಕ್ತದಲ್ಲಿ ಒಂದು ಸಕ್ಕರೆ ಪ್ರಮಾಣ ನಿಧಾನವಾಗಿ ಇರೋದ್ರಿಂದ ನಾವು ಮಧುಮೇಹವನ್ನು ನಿರ್ವಹಣೆ ಮಾಡ್ಬೋದು. ಮತ್ತು ಇದರಲ್ಲಿರುವಂಥ ಒಂದು ಅಲ್ಫಾ ಗ್ಲುಕಾನ್ ಅಂತ ಒಂದು ಕರಗುವಂಥ ನಾರಿನಂಶ ಇರುತ್ತೆ. ಈ ನಾರಿನಂಶ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಶೇಖರಣೆ ಆದಂಥ ಒಂದು ಕೆಟ್ಟದಾದ ಕೊಬ್ಬು ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅದನ್ನು ಇದು ಕರಗಿಸಿ ನಮ್ಮ ದೇಹದಿಂದ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ ಕೊಲೆಸ್ಟ್ರಾಲ್, ಅದು ಒಳ್ಳೆ ಕೊಲೆಸ್ಟ್ರಾಲ್ ಅಂತ ಹೇಳಿ ಅದು ಹೆಚ್ಚಿಗೆ ಉತ್ಪಾದನೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಲ್ದಲ್ಲೆ ನಮ್ಮ ದೈಹಿಕ ದಿನನಿತ್ಯ ನಾವೇನೇ ಆಹಾರ ಸೇವನೆ ಮಾಡ್ತೀವಿ ಅದರ ಜೀರ್ಣದಿಂದ ಆಮೇಲೆ ನಮ್ಮ ದೈಹಿಕ ಚಟುವಟಿಕೆಗಳಿಂದ ಏನೆಲ್ಲ ಕೆಲವೊಂದು ವಿಷ ವಸ್ತುಗಳು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗಿರ್ತವೆ ಅದನ್ನೆಲ್ಲನೂ ಕೂಡ ಇದು ಮಲವಿಸರ್ಜನೆ ಮೂಲಕ ಹೊರಗಡೆ ಹಾಕೋದಕ್ಕೆ ಈ ನಾರಿನಂಶ ಸಹಾಯ ಮಾಡಿ ನಮ್ಮ ದೇಹವನ್ನು ಶುದ್ಧವಾಗಿ ಇಟ್ಕೊಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದು ತೂಕ ಕಡಿಮೆ ಮಾಡೋದಕ್ಕೂ ಕೂಡ ಕಡಿಮೆ, ಯಾಕೆಂದರೆ ಇದನ್ನು ನಾವು ಸೇವನೆ ಮಾಡಿದ ತಕ್ಷಣ ನಮಗೆ ಬೇಗನೆ ಹೊಟ್ಟೆ ತುಂಬುತ್ತೆ. ಮತ್ತು ಸ್ವಲ್ಪ ಪ್ರಮಾಣದಲ್ಲೇ ಕೂಡ ಎಲ್ಲ ಪೋಷಕಾಂಶಗಳು ನಮಗೆ ಸಿಗೋದ್ರಿಂದ ಏನಾಗುತ್ತೆ, ಆಹಾರ ಅತಿ ಆಹಾರ ಸೇವನೆಯಿಂದ ಏನು ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಸ್ವಾಭಾವಿಕವಾಗಿ ನಾವು ದೇಹದ ತೂಕವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳೋದು ಕೂಡ ಇವು ಸಹಾಯ ಮಾಡುತ್ತೆ. ಒಂದೇ ಒಂದು ಏನು ಇದರಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ, ಯಾವಾಗ ನಾವು ಈ ಸಿರಿಧಾನ್ಯಗಳನ್ನ ಸೇವನೆ ಮಾಡ್ತೀವಿ ನೀರನ್ನು ಕೂಡ ಹೆಚ್ಚು ಪ್ರಮಾಣದಲ್ಲಿ ತಗೋಬೇಕು, ಯಾಕೆಂದ್ರೆ ಅದು ಜೀರ್ಣಕ್ಕೆ ಸುಲಭವಾಗಿ ಮಾಡೋಕೆ. ಸೊ ನೀರನ್ನ ಕೂಡ ನಾವು ಹೆಚ್ಚು ನೀರು ಬೇಕಾಗುತ್ತೆ, ಯಾಕೆಂದ್ರೆ ನಾವು ಯಾವುದೇ ಇದೆ ಅಂತಲ್ಲ ಯಾವುದೇ ನಾರಿನಂಶ ಇರುವಂತಹ ಆಹಾರ ಪದಾರ್ಥ ಸೇವನೆ ಮಾಡಿದಾಗೂ ಕೂಡ ಹೆಚ್ಚು ನೀರನ್ನ ಬಳಕೆ ಮಾಡಿದಾಗ ಏನಾಗುತ್ತೆ, ಹೆಚ್ಚಂದ್ರೆ ಅಟ್ಲೀಸ್ಟ್ ದಿನಕ್ಕೆ 3 ಏನ್ ಹೇಳ್ತೀವಿ ನಾ 3-3.5 liters ನಿಯಮಿತ ಒಂದೇ ಸಲ ಅಲ್ಲ ಬೆಳಗಿಂದ ಸಂಜೆವರೆಗೂ ನಿಯಮಿತವಾಗಿ ಸೇವನೆ ಮಾಡಿದಾಗ ಏನಾಗುತ್ತೆ, ಈ ನಾರು ಮತ್ತೆ ಆ ನೀರು ಎರಡೂ ಸೇರಿ ನಮ್ಮ ದೇಹವನ್ನ ಸ್ವಚ್ಛ ಮಾಡೋ ಕಾರ್ಯಕ್ರಮವನ್ನು ಮಾಡ್ತವೆ. ಇಲ್ಲ ಒಂದೇ ನಾವು ಇದನ್ನೇ ಹೆಚ್ಚು ನಾರಿನಂಶ ತಗೊಂಡ್ವಿ ನೀರನ್ನು ಕಡಿಮೆ ಸೇವನೆ ಮಾಡಿದ್ವಿ ಅಂದಾಗ ಏನಾಗುತ್ತೆ, ಅದು ಅಸಮತೋಲನತಾಗಿ ಮತ್ತೆ ಅದರಿಂದ ಏನೋ ಒಂದು ನಮಗೆ ದೇಹಕ್ಕೆ ಒಂದು ಸ್ವಲ್ಪ ಕೆಲವೊಂದು ಇದಾಗುವಂತ ಅವಕಾಶಗಳಿರುತ್ತೆ. ಮತ್ತೆ ಇದರ ಪ್ರಾರಂಭ ಹೇಗಾಗಬೇಕು, ಈಗ ನಾವು ಏನು ಆಹಾರ ಒಂದು ದಿನದಲ್ಲಿ ತಗೊಳ್ತಾ ಇದ್ದೀವಿ ಅದರ ಒಂದು ಭಾಗದ ಸಿರಿಧಾನ್ಯಗಳಿಂದ ಪ್ರಾರಂಭ ಮಾಡಬೇಕು ಅಥವಾ ನಮ್ಮ ಪೂರ್ಣ ಆಹಾರ ಪದ್ಧತಿ ಏನಿದೆ ಅದರಲ್ಲಿ ಬಳಸುವಂತಹ ಧಾನ್ಯಗಳ ಬದಲಾಗಿ ಇದನ್ನ ನಾವು ಬಳಕೆ ಮಾಡಬಹುದಾ, ಹೇಗೆ ಈ ಸಿರಿಧಾನ್ಯಗಳ ಬಳಕೆಯನ್ನ ನಾವು ಪ್ರಾರಂಭದಲ್ಲಿ ನಮಗೆ ನಮ್ಮ ದೇಹಕ್ಕಿನ್ನ ಅಭ್ಯಾಸ ಇರಲ್ವಲ್ಲ, ಏನು ನಾವು ದಿನನಿತ್ಯ 3 ಊಟ ಮಾಡ್ತೀವಲ್ವ ಅದರಲ್ಲಿ ಒಂದು ಭಾಗ ಒಂದು ಹೊತ್ತಿನ ಊಟವನ್ನು ನಾವು ಈ ಸಿರಿಧಾನ್ಯಗಳನ್ನ ಬಳಸಿ ಪ್ರಾರಂಭದಲ್ಲಿ ಮಾಡಬಹುದು. ಸೊ ಇದನ್ನ ನಾವು ಆಹಾರದಲ್ಲಿ ಯಾವ ರೀತಿ ಬಳಸಬಹುದು ಅಂದ್ರೆ, ನಾವು ಮಾಮೂಲಿ ಏನು ನಾವು ಅಕ್ಕಿ ಗೋಧಿ ಜೋಳ ಯಾವ ರೀತಿ ನಾವು ರಾಗಿ ಅಂತೂ ಸರ್ವೇ ಸಾಮಾನ್ಯವಾಗಿ ಇವಾಗ ಬಳಕೆ ಆಗ್ತಾ ಇದೆ, ಮುದ್ದೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಇಡ್ಲಿ ದೋಸೆ ಇತರ ಪದಾರ್ಥಗಳಿಗೆ ರಾಗಿ ಆಲ್ರೆಡಿ ಸರ್ವೇ ಸಾಮಾನ್ಯವಾಗಿ ಬಳಕೆ ಆಗ್ತಾ ಇದೆ. ಸೊ ಈ ನಾವು ರಾಗಿ ಅಕ್ಕಿ ಮತ್ತೆ ಗೋಧಿಯನ್ನ ಯಾವ ರೀತಿ ದಿನನಿತ್ಯದ ಆಹಾರಗಳಲ್ಲಿ ಬಳಸ್ತೀವೋ ಎಲ್ಲ ಸಿರಿಧಾನ್ಯಗಳು ಯಾವುದಾದ್ರೂ ತಗೊಳ್ಳಿ ನೀವು, ನವಣೆ ಸಾಮೆ ಸಜ್ಜೆ ಊದ್ಲು ಹಾರ್ಕ ಕೊರ್ಲೆ, ಸೊ ಇವೆಲ್ಲ ಸಿರಿಧಾನ್ಯಗಳನ್ನು ಕೂಡ ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸ್ಬೋದು. ಪ್ರಾರಂಭದಲ್ಲಿ ನಾವು ದಿನಕ್ಕೆ ಒಂದು ಹೊತ್ತಿನ ಊಟಕ್ಕೆ ಅಕ್ಕಿ ಮತ್ತೆ ಗೋಧಿ ಬದಲಾಗಿ ಬೇರೆ ದ್ವಿದಳ ಧಾನ್ಯಗಳ ಜೊತೆಗೆ ಸಿರಿಧಾನ್ಯಗಳನ್ನ ಬಳಸಿಕೆ ಮಾಡಬಹುದು. ಕ್ರಮೇಣ ನಾವು ನಮ್ಮ ಎಲ್ಲಾ ಒಂದು ಏಕದಳ ಧಾನ್ಯಗಳನ್ನ ಇದಕ್ಕೇನೆ ಕೂಡ ಬದಲಾಯಿಸಬಹುದು. ಬಟ್ ಇದು ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚು ಇರೋದ್ರಿಂದ ನಾವು ಅಟ್ಲೀಸ್ಟ್ 1-2 ಹೊತ್ತಿನ ಒಂದು ನಮ್ದೇನು ಆಹಾರ ಸೇವನೆ ಇದೆ ಅದರ ಬದಲಾಗಿ ಇವುಗಳನ್ನ ಬಳಸಬಹುದು. ಮತ್ತೆ ಮಕ್ಕಳಿಗೆ ಮತ್ತೆ ಈ ವಯೋವೃದ್ಧರಿಗೆ ಅವ್ರಿಗೂ ಇದು ಸೂಕ್ತವಾದ ಆಹಾರ ಆಗುತ್ತಾ? ಖಂಡಿತ ಸರ್, ಇದು ಏನು ಯಾವುದೇ ವಯಸ್ಸಿನವರೆಗೂ ಕೂಡ ಇವರು ಆರಾಮಾಗಿ ಈ ಆಹಾರವನ್ನ ಸೇವನೆ ಮಾಡಬಹುದು. ಅದೇ ನಾನು ಹೇಳ್ದ ಹಾಗೆ ನೀರಿನ ಸೇವನೆ ಇದರಲ್ಲಿ ಇದಾಗುತ್ತೆ. ಮತ್ತೆ ನಾವು ಯಾವ ರೀತಿ ಆಹಾರ ತಯಾರು ಮಾಡ್ತೀವಿ, ಈಗ ನಾವು ಸಾಮಾನ್ಯವಾಗಿ ವಯಸ್ಕರಿಗೆ ಅದು ರೊಟ್ಟಿ ಮುದ್ದೆ ಆ ಥರ ಮಾಡಿ ಇದು ಮಾಡ್ಬೋದು. ಇನ್ನು ಮಕ್ಕಳು ಚಿಕ್ಕ ಮಕ್ಕಳು ಅಥವಾ ವಯೋವೃದ್ಧರು ಯಾರಿಗೆ ಸ್ವಲ್ಪ ಜೀರ್ಣಶಕ್ತಿ ಕಡಿಮೆ ಇರುತ್ತೆ ಅವರಿಗೆ ಅದನ್ನು ಅಂಬಲಿ ರೂಪದಲ್ಲಿ ಇಡ್ಲಿ ದೋಸೆಗಳ ರೂಪದಲ್ಲಿ ಮಾಡಿಕೊಡ್ಬೋದು. ಅವಾಗ ಏನಾಗುತ್ತೆ, ಅದು ಇಡ್ಲಿ ದೋಸೆ ಅಂದರೆ ಅದು ಹುದುಗಿಕೆಯಿಂದ ಫರ್ಮೆಂಟೇಷನ್ ಏನು ಹೇಳ್ತೀವಿ ಅದರಿಂದ ಅದರ ಜೀರ್ಣತೆ ಸ್ವಲ್ಪ ಇದಾಗಿರುತ್ತೆ, ಬೇಗ ಜೀರ್ಣ ಆಗುವಂಥ ಇದು ಇರುತ್ತೆ. ಸೊ ಆ ಥರ ಅಂದರೆ ಸುಲಭವಾಗಿ ಅವ್ರಿಗೆ ಯಾವುದೇ ಜೀರ್ಣ ಆಗೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಈ ಬೇರೆ ಅಕ್ಕಿ ರಾಗಿ ಇದನ್ನೆಲ್ಲ ಎಷ್ಟು ನಾವು ಬಳಸ್ತೀವಿ ಸುಲಭವಾಗಿ, ಅದೇ ರೀತಿ ಈ ಸಿರಿಧಾನ್ಯಗಳನ್ನು ಸಹ ಅದಕ್ಕೆ ಬದಲಾಗಿ ಬಳಕೆ ಮಾಡಬಹುದು. ಖಂಡಿತ, ಇದು ಏನಂದ್ರೆ ಅಕ್ಕಿ ಮಾಡೋದಷ್ಟೇ ಇದು ಸ್ವಲ್ಪ ಕಷ್ಟ. ಅಕ್ಕಿ ಆದ್ಮೇಲೆ ನೀವು ಇದನ್ನ ಹಿಟ್ಟು ಮಾಡಿಸ್ಕೊಂಡಿಟ್ರೆ ನೀವು ಅದನ್ನ ರೊಟ್ಟಿ ಮಾಡಬಹುದು, ಮುದ್ದೆ ಮಾಡ್ಬೋದು, ದೋಸೆ ಮಾಡ್ಬೋದು, ರವೆ ಮಾಡಿಸಿ ಇಡ್ಲಿ ಮಾಡ್ಬೋದು. ದಿನನಿತ್ಯ ನಾವೇನು ಹೇಳಿದ್ಮೇಲೆ ಅಥವಾ ಅಕ್ಕಿನೇ ನಾವು ಅನ್ನ ತೇರೋದ್ರಿಂದ ನಾವು ಬಿಸಿಬೇಳೆ ಬಾತ್ ಆಗಿರ್ಬೋದು, ಪೊಂಗಲ್ ಆಗಿರ್ಬೋದು, ಮೊಸರನ್ನ, ಪುಲಾವು, ಉಪ್ಪಿಟ್ಟು, ಏನು ಇಷ್ಟ ಹೆಸರಿಸಿ ಏನೇ ಒಂದು ಆಹಾರ ಒಂದು ಎಲ್ಲವನ್ನು ನಾವು ಸುಲಭವಾಗಿ ಸರಾಗವಾಗಿ ಇದನ್ನು ಬಳಸ್ಬೋದು. ಒಂದೇ ಸಿರಿಧಾನ್ಯ ಅಲ್ಲದಿದ್ರೆ ಎಲ್ಲ ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ದ್ವಿದಳ ಧಾನ್ಯಗಳನ್ನು ಮಿಕ್ಸ್ ಮಾಡಿ, ಯಾಕೆಂದ್ರೆ ನಮಗೆ ಮೂರು ಭಾಗ ಏಕದಳ ಧಾನ್ಯಗಳಿದ್ರೆ ಒಂದು ಭಾಗ ನಾವು ದ್ವಿದಳ ಧಾನ್ಯಗಳನ್ನ ಸೇವನೆ ಮಾಡಬೇಕಾಗುತ್ತೆ ಆಹಾರ ಸಮತೋಲನ ಆಹಾರದ ಇದರಲ್ಲಿ. ಸೊ ಅದನ್ನು ನಾವು ಗಿರಣಿ ಮಾಡಿ ಹಿಟ್ಟು ಮಾಡಿಸಿಟ್ಕೊಂಡ್ರೆ ಏನಾದರೂ ಅದ್ರ ರೊಟ್ಟಿ ಮಾಡ್ಬೋದು, ಅಥವಾ ಅದಕ್ಕೆ ತರಕಾರಿ ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ರೊಟ್ಟಿ ಮಾಡ್ಬೋದು. ಈಗ ನಾವು ವೈವಿಧ್ಯತೆ ಇರಬೇಕು ಆಹಾರದಲ್ಲಿ. ದಿನನಿತ್ಯ ಬರೀ ಮುದ್ದೆ ಬರೀ ರೊಟ್ಟಿ ಅಂದ್ರೆ ನಮ್ಗೆ ಆ ಒಂದು ಆಸಕ್ತಿ ಕಡಿಮೆ ಆಗುತ್ತೆ. ಸೊ ಇದೇ ಮೂಲ ವಸ್ತುವನ್ನು ಇದನ್ನೇ ಇಟ್ಕೊಂಡು ಆಹಾರದಲ್ಲಿ ಹೆಚ್ಚು ವೈವಿಧ್ಯತೆಗಳನ್ನ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, ಅದರಲ್ಲಿ ನಾವು ಸೊಪ್ಪು ಸೇರಿಸ್ಬೋದು, ತರಕಾರಿ ಸೇರಿಸ್ಬೋದು. ಸೊ ನಮ್ಮ ದಿನನಿತ್ಯ ಏನು ಒಂದು ದಿನಕ್ಕೆ ಎಷ್ಟು ನಮ್ಗೆ ಎಲ್ಲ ಆಹಾರ ವಸ್ತುಗಳು, ಆಹಾರ ಗುಂಪಿನ ಎಲ್ಲ ವಸ್ತುಗಳು ಬೇಕು, ಅದನ್ನೆಲ್ಲಾನು ನಾವು ಇದು ಮಾಡ್ಕೊಂಡು ಈ ಸಿರಿಧಾನ್ಯಗಳನ್ನ ನಮ್ಮ ದಿನನಿತ್ಯದ ಒಂದು ಆಹಾರ ಕ್ರಮದಲ್ಲಿ ಸರಾಗವಾಗಿ ನಾವು ಇದನ್ನ ಬಳಸ್ಬೋದು. ಇದರಿಂದ ಯಾವುದೇ ತೊಂದರೆ ಇಲ್ಲ. ಒಂದೇ ಒಂದು ಏನು ಅಂತಂದ್ರೆ, ಈಗ ನಾವು ಈಗ ನಾನು ಹೇಳ್ದೆ ಇದನ್ನು ಒರಟು ಧಾನ್ಯಗಳು ಅಂತ ಹೇಳಿ, ಯಾವಾಗ ಇದು ಅಂದ್ರೆ ಎಲ್ಲಿವರೆಗೂ ನಾವು ಮೇಲ್ಗಡೆ ಹೊಟ್ಟೆ ಇರುತ್ತಲ್ಲ ಅದನ್ನ ತೆಗಿದೇರು. ಒಂದ್ಸತಿ ನಾವು ಅದನ್ನ ಹೊಟ್ಟನ ತೆಗೆದ್ಬಿಟ್ಟು ಅಕ್ಕಿ ಮಾಡಿದ್ರೆ ಅಥವಾ ಅದನ್ನ ಅಕ್ಕಿಯಿಂದ ಹಿಟ್ಟು ಮಾಡಿಸಿಟ್ಕೊಂಡ್ರೆ ಇದರ ಒಂದು ಏನು ನಾವು ಹೇಳ್ತೀವಿ ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ, ಜೀವಿತಾವಧಿ ಸ್ವಲ್ಪ ಕಡಿಮೆ. ಯಾಕೆಂದ್ರೆ ನಾನು ಹೇಳ್ದಂಗೆ ಇದು ಪೋಷಕಾಂಶಗಳ ಆಗರ, ಎಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳು ಇರುತ್ತೆ ಅಲ್ಲಿ ಬೇಗ ಹಾಳಾಗುವಂತ ಅವಕಾಶಗಳು ಇರುತ್ತೆ. ಸೊ ಇದು ಸಂಸ್ಕರಣೆ ಆದ ನಂತರ ಇದರ ಸುರಕ್ಷಿತ ಶೇಖರಣೆಯನ್ನು ಕೂಡ ತುಂಬಾ ಮುಖ್ಯ ಆಗುತ್ತೆ. ಅಕ್ಕಿ ಆಗಿರ್ಬೋದು, ಮತ್ತೆ ಅದನ್ನ ಅಕ್ಕಿಯಿಂದ ಮಾಡಿದಂತ ಹಿಟ್ಟು ರವೆಗಳನ್ನು ಕೂಡ ನಾವು ಯಾವುದೇ ರೀತಿ ನೀರಿಗೆ ಸೋಕ್ಸದೇ ಇರಾಗಿ ಗಾಳಿ ಆಡದೇ ಇರೋಂಥ ಡಬ್ಬಗಳಲ್ಲಿ ಶೇಖರಣೆ ಮಾಡಬೇಕು. 1-2 ತಿಂಗಳ ಒಳಗಡೆ ಇದನ್ನ ಬಳಕೆ ಮಾಡಬೇಕಾಗುತ್ತೆ. ಹಿಟ್ಟು ಮಾಡಿಸಾದ್ಮೇಲೆ ಇಲ್ಲಾಂದ್ರೆ ಅದು ಹುಳ ಬೀಳುವಂತ ಅವಕಾಶಗಳಿರುತ್ತೆ. ಮತ್ತೆ ನಾವು ಅದಕ್ಕೆ ಏನಾದ್ರೂ ಬೇರೆ ವೈಜ್ಞಾನಿಕ ಪದ್ಧತಿಗಳಿಂದ ತರ ಮಾಡುವಂಥದ್ದು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಮಾಡಿಸ್ಕೊಂಡು ಉಪಯೋಗಿಸ್ಬೇಕಾಗುತ್ತೆ. ಅಕ್ಕಿನೂ ಕೂಡ ಅಷ್ಟೇ, ಸುರಕ್ಷಿತವಾಗಿ ನಾವು ಶೇಖರಣೆ ಮಾಡಬೇಕಾಗತ್ತೆ. ಯಾವುದೇ ಗಾಳಿ ಗೀಳಿ ಆಡದೆ ಇರೋತರ, ಹುಳಗಳು ಬೀಳ್ದೇ ಇರ್ತಾರ, ಇದನ್ನ ಕಾಪಾಡ್ಕೋಬಹುದು. ಪೋಷಕಾಂಶಗಳ ಆಗರ ಸಿರಿಧಾನ್ಯಗಳು ಅಂತ ಈಗ ನಾವು ತಿಳ್ಕೊಂಡಾಯ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಕ್ರಮಗಳ ಬಗ್ಗೆನೂ ಒಂದು ಚೂರು ನಾವು ಯೋಚನೆ ಮಾಡೋದಾದ್ರೆ, ಇದರಿಂದ ಏನು ಹುಲ್ಲು ಸಿಗುತ್ತೆ ಅದು ಸಹ ಬಳಕೆ ಆಗುತ್ತೆ. ಖಂಡಿತ ಸರ್, ಜಾನುವಾರುಗಳಿಗೆ ಇದು ಮೇವಿನ ರೀತಿ ನಾವು ಇದನ್ನ ಬಳಸಬಹುದು. ಮತ್ತೆ ರೋಗ ಕೀಟಗಳ ಪ್ರಮಾಣ ಕಡಿಮೆ ಇರೋದ್ರಿಂದ ಕೃಷಿ ಖರ್ಚು ಕಡಿಮೆ. ಹೌದು ಸರ್, ಖಂಡಿತ. ನೀವೇ ತಿಳಿಸಿದ ಹಾಗೆ ಕೆಲವೊಂದು ಪ್ರದೇಶಗಳಲ್ಲಿ, ಅನುಪಯುಕ್ತವಾದ ಕೃಷಿ ಪ್ರದೇಶಗಳಲ್ಲೂ ಯಶಸ್ವಿಯಾಗಿ ಪ್ರಾರಂಭದಲ್ಲಿ ನಾವು ಸಿರಿಧಾನ್ಯಗಳ ಕೃಷಿಯನ್ನ ತಗೊಳ್ಬಹುದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಹ ಇದರ ಒಂದು ಮಹತ್ವವನ್ನು ಮನಗಂಡು ಇದರ ಒಂದು ಕೃಷಿಗೆ ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲೂ ಸಹ ಯೋಜನೆಗಳನ್ನು ಪ್ರಕಟಿಸ್ತಾ ಇವೆ. ಖಂಡಿತ ಸರ್, ಈ ಕೃಷಿ ಇಲಾಖೆಗಳಲ್ಲಿ ಮತ್ತು ಇದರಲ್ಲಿ ಅವರಿಗೆ ಒಂದು ಸಬ್ಸಿಡಿಗಳ ಮುಖಾಂತರ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ರೈತರಿಗೆ ಉತ್ತೇಜನ ಮಾಡೋ ಸಲುವಾಗಿ, ಅವರ ಪ್ರೋತ್ಸಾಹ ಮಾಡೋ ಸಲುವಾಗಿ ಪ್ರೋತ್ಸಾಹಧನ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಕೃಷಿ ಇಲಾಖೆಯಿಂದ ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರನು ಕೂಡ ಪ್ರೋತ್ಸಾಹ ನೀಡ್ತಲೇ ಬಂದಿದೆ. ಇನ್ನೂ ಹೆಚ್ಚು ಹೆಚ್ಚಿನ ಅವಕಾಶಗಳಿದೆ. ಅದಲ್ಲದೆ ರಾಜ್ಯ ಕೈಗಾರಿಕಾ ಇಲಾಖೆಯಿಂದ ಯಾರು ಈ ಸಿರಿಧಾನ್ಯಗಳ ಒಂದು ಸಂಸ್ಕರಣಾ ಘಟಕ ಹಾಕೋದಕ್ಕೆ ಮುಂದೆ ಬರ್ತಾರೆ, ಅವ್ರಿಗೂ ಕೂಡ ಒಂದು ಸಬ್ಸಿಡಿ ರೂಪದಲ್ಲಿ ಧನ ಸಹಾಯ ಮಾಡುವಂಥ ವ್ಯವಸ್ಥೆ ಕೂಡ ಇವತ್ತಿನ ದಿನ ಇದೆ. ಸೊ ರೈತರು ಸಂಘಗಳ ಮುಖಾಂತರ ಇದ್ರ ಮುಖಾಂತರ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಅವರೇ ರೈತ ಸಂಘಗಳ ಮುಖಾಂತರ ಅಥವಾ ಈಗೇನು ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಇವತ್ತಿನ ದಿನದಲ್ಲಿ ತಯಾರಾಗ್ತಾ ಇದೆ, ಆ ಉತ್ಪಾದಕ ಸಂಸ್ಥೆಗಳ ಕೂಡ ಅವರೇ ಬಿತ್ತನೆ ಬೀಜದಿಂದ ಹಿಡಿದು ಬೆಳೆ ಕಟಾವಾದ ನಂತರ ಅದನ್ನ ಸಂಸ್ಕರಣೆ ಮಾಡಿ ಆಮೇಲೆ ವೈಜ್ಞಾನಿಕವಾಗಿ ಅದನ್ನ ಶೇಖರಣೆ ಮಾಡಿ, ಅಂದ್ರೆ ನಾವೇನ್ ಹೇಳ್ತೀವಿ ನೀಟಾಗಿ, ಈಗ ನಾವು ಲೇಬ್ಲಿಂಗು ಮತ್ತೆ ಪ್ಯಾಕಿಂಗ್ ಕೂಡ ಇದರಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಮತ್ತೆ ಮೌಲ್ಯವರ್ಧನೆ ಬಹಳ ಹೆಚ್ಚಾಗಿ ಆಗ್ತಾ ಇದೆ ಇದರಲ್ಲಿ. ಸಿರಿಧಾನ್ಯಗಳನ್ನ ಬಳಕೆ ಮಾಡಿ ಹಾಲಿನಾಗೆ ಈ ಪೇಯಗಳು, ವಿವಿಧ ರೀತಿಯ ಪೇಯಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಪುಡಿಗಳು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಲಭ್ಯ ಇದೆ. ಈ ಮೈಸೂರು ಹಾಲು ಒಕ್ಕೂಟದವರು ಸಹ ಅನೇಕ ಸಿಹಿ ತಿಂಡಿ ತಿನಿಸುಗಳನ್ನು ಸಿರಿಧಾನ್ಯ ಆಧಾರಿತ ಉತ್ಪನ್ನಗಳನ್ನು ಅವರು ತಯಾರಿ ಮಾಡಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಮನೆಯಲ್ಲೂ ಸಹ ಈ ರೀತಿಯ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಬೇರೆ ಧಾನ್ಯಗಳ ಹಿಟ್ಟಿನ ಬದಲಾಗಿ ಸಿರಿಧಾನ್ಯಗಳ ಹಿಟ್ಟನ್ನು ಬಳಕೆ ಮಾಡಬಹುದು. ಹೌದು ಸರ್, ನಾನು ಹೇಳಿದ್ನಲ್ಲ ನಿಮಗೆ ತುಂಬಾ ಸುಲಭ. ನಾನು ಆವಾಗಲೇ ಹೇಳಿದ್ದು ನಿಮಗೆ ದಿನನಿತ್ಯ ನಾವು ಏನು ಮನೆಯಲ್ಲಿ ಆಹಾರ ತಯಾರು ಮಾಡ್ತೀವಿ ಅದಲ್ಲದಲ್ಲೇ ಕೂಡ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಈಗ ಬೇಕರಿ ಉತ್ಪನ್ನಗಳಾಗಿರ್ಬೋದು, ಮಾಲ್ಟ್ಗಳಾಗಿರ್ಬೋದು, ಆಮೇಲೆ ಪೇಯಗಳಾಗಿರ್ಬೋದು, ಇದರಿಂದ ಕೂಡ ಈ ಒಂದು ಸಿರಿಧಾನ್ಯಗಳನ್ನ ತಯಾರು ಮಾಡಿ ಇವತ್ತಿನ ದಿನ ತಯಾರು ಮಾಡ್ತಾ ಇದ್ದಾರೆ. ಈಗ ನಾವು ಹೇಳ್ತೀವಿ ಬೇಕರಿ ಉತ್ಪನ್ನಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಯಾಕಂದ್ರೆ ಅದರಲ್ಲಿ ಮೈದಾ ಉಪಯೋಗ ಮಾಡಿರ್ತಾರೆ. ಮೈದಾ ಮಧ್ಯಾಹ್ನ ಆಲ್ಮೋಸ್ಟ್ 50-70% ಅಷ್ಟು ಭಾಗ ಅದನ್ನ ಸರಿಸ್ಬಿಟ್ಟು ಈ ಸಿರಿಧಾನ್ಯಗಳ ಹಿಟ್ಟನ್ನ ಬೆರಕೆ ಮಾಡಿ ಕೂಡ ಇವತ್ತಿನ ದಿನ ನಮಗೆ ಮಾರುಕಟ್ಟೆಯಲ್ಲಿ ಬೇಕರಿ ಪದಾರ್ಥಗಳು ಲಭ್ಯ ಆಗ್ತಾ ಇದೆ. ಅದಲ್ಲದೆ ಈ ಒಂದು ಸಿರಿಧಾನ್ಯಗಳನ್ನ ನಾವು ಮೊಳಕೆ ಬರೆಸಿ ಅದರಿಂದ ಮಾಲ್ಟ್ ತಯಾರು ಮಾಡಿ ಪೇಯಗಳನ್ನ, ತಂಪು ಪೇಯಗಳಾಗಿರ್ಬೋದು ಅಥವಾ ಬಿಸಿ ಪೇಯಗಳಾಗಿರ್ಬೋದು ಕೂಡ ಅದನ್ನು ಕೂಡ ನಾವು ಮಾಡಬಹುದು. ಮಾರುಕಟ್ಟೆಗೆ ಇದರಲ್ಲಿ ಒಳ್ಳೆ ಬೆಲೆ ಇದೆ ಸರ್. ರೈತರು ತಾವೇ ಬೆಳೆದು ಸಂಸ್ಕರಣೆ ಮಾಡಿ ಅದರಿಂದ ಮೌಲ್ಯವರ್ಧನೆ ಮಾಡಿ ತಮ್ಮ ಮಾರುಕಟ್ಟೆಯನ್ನು ಕಂಡುಕೊಂಡ್ರೆ ಖಂಡಿತ ಬೇರೆ ಯಾವುದೇ ವಾಣಿಜ್ಯ ಬೆಳೆಗಳಿಗಿಂತ ಕೂಡ ಇದು ರೈತನ ಹೆಚ್ಚು ಆರ್ಥಿಕ ಒಂದು ಇದಕ್ಕೆ ಇದು ಸಹಾಯ ಆಗೋದಕ್ಕೆ ಸಂಶಯನೇ ಇಲ್ಲ ಸರ್. ಹೌದು, ಇನ್ನು ನೀವು ತಿಳಿಸಿದ ಹಾಗೇನೆ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವು ರೈತರು 2-3 ರೀತಿಯ ಸಿರಿಧಾನ್ಯಗಳನ್ನು ಸಹ ಅವರ ಕೃಷಿ ಭೂಮಿಯಲ್ಲಿ ಬೆಳೀತಾ ಇದ್ದಾರೆ. ಈ ಸಿರಿಧಾನ್ಯಗಳು 1-3 ಸೇರಿಸಿ ಬೆಳೆಯೋದ್ರಿಂದ ಅವ್ರಿಗೆ ಆ ಬೆಲೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆದರೆ ಒಟ್ಟಾರೆ ಉತ್ಪಾದಕತೆ ಹೆಚ್ಚಾಗುತ್ತೆ ಆ ಭೂಮಿಯಲ್ಲಿ. ಮತ್ತೆ ಇದರ ನಿರ್ವಹಣಾ ವೆಚ್ಚ ಕಡಿಮೆ, ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು, ಕೀಟನಾಶಕಗಳು ರೋಗನಾಶಕಗಳನ್ನು ಬಳಕೆ ಮಾಡಬೇಕು, ಆ ಥರದ್ದೆಲ್ಲ ಒಂದು ಸಮಸ್ಯೆನೇ ಬರಲ್ಲ. ಸಮಸ್ಯೆ ಬರಲ್ಲ, ಒಂದು ಅಥವಾ 2 ಬೆಳೆಯಾಗೂ ಬೆಳೆಯುವಂತ ಅವಕಾಶಗಳು ಇದೆ ಬೆಳೆ. ಖಂಡಿತ ಸರ್, ಯಾಕಂದ್ರೆ ಇದು ಅಲ್ಪಾವಧಿ ಬೆಳೆ ಆಗಿರೋದ್ರಿಂದ ಖಂಡಿತ ಅವರು 2 ಬೆಳೆ ತಗೋಬಹುದು. ಆಮೇಲೆ ಒಂದೇ ಸಿರಿಧಾನ್ಯ ಬೆಳೆಯೋದಕ್ಕಿಂತ 2-3 ಸಿರಿಧಾನ್ಯಗಳನ್ನ ಒಟ್ಟೊಟ್ಟಿಗೆ ಬೆಳೆದಾಗ ಏನಾಗುತ್ತೆ, ಅವರಿಗೆ ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆ ಬೆಲೆನೂ ಸಿಗುತ್ತೆ. ಅದರಿಂದ ಅವರ ಒಂದು ಕೃಷಿಯನ್ನ ಕೂಡ ಉತ್ತಮವಾಗಿ ಇನ್ನೂ ಮಾಡ್ಕೊಂಡು ಹೋಗ್ಬಹುದು ಅವರು. ಮತ್ತೆ ಕಟಾವಾದ ನಂತರ ಜಾನುವಾರುಗಳು ಕೂಡ ಒಳ್ಳೆ ರಸಮೇವು ಇದು. ಏನು ಸಿರಿಧಾನ್ಯಗಳ ಆದ್ಮೇಲೆ ಅದು ಹುಲ್ಲು ಏನು ಉಳಿದಿರುತ್ತೆ ಅದು ತುಂಬಾನೇ ಒಂದು ಒಳ್ಳೆ ಉತ್ತಮ ಪೋಷಕಾಂಶಗಳ ಆಗ್ರ ಅದು ಜಾನುವಾರುಗಳಿಗೂ ಕೂಡ. ನಮ್ಮ ಪಾರಂಪರಿಕ ಕೃಷಿಯಲ್ಲಿ ಸಿರಿಧಾನ್ಯಗಳಿಗೆ ಇದನ್ನ ನೀವು ಹೇಳಿದ ಹಾಗೆ ಕಿರುಧಾನ್ಯಗಳು ಅಂತ ನಾವು ಹೇಳ್ತಾ ಇದ್ವಿ. ಇತ್ತೀಚೆಗೆ ಅದರಲ್ಲಿರುವಂತಹ ಒಳ್ಳೆಯ ಅಂಶಗಳ ಮಹತ್ವವನ್ನ ಜನರಿಗೆ ಪರಿಚಯ ಆಗಲಿ ಅನ್ನೋ ಇದರಿಂದ ಅದನ್ನ ಸಿರಿಧಾನ್ಯ ಅಂತ ನಾವು ಮರುನಾಮಕರಣ ಮಾಡಿಕೊಂಡಿದ್ವಿ. ಕಿರುಧಾನ್ಯಗಳ ಪಾರಂಪರಿಕ ಕೃಷಿಯಲ್ಲಿ ಬಹಳ ಮಹತ್ವದ ಸ್ಥಾನವನ್ನ ಪಡೆದಿದ್ದು ಎಲ್ಲರ ಭೂಮಿಯಲ್ಲೂ ಸಹ ಅದು ಇರ್ತಾ ಇತ್ತು. ಕಡಿಮೆ ಶ್ರಮದಿಂದ ಇದನ್ನ ಪಡ್ಕೊಳ್ತಾ ಇದ್ರು, ಜೊತೆಗೆ ಆಹಾರದ ಬಳಕೆಯನ್ನು ಆಗ್ತಾ ಇತ್ತು. ಕಾಲಕ್ರಮೇಣ ಅದು ಬದಲಾಯಿತು, ಈಗ ಮತ್ತೆ ನಾವು ವಾಪಸ್ ಚಕ್ರ ತಿರುಗ್ತಾ ಇದೆ, ಮತ್ತೆ ನಾವು ನಿಸರ್ಗದ ಕಡೆಗೆ ಹೋಗ್ಬೇಕಾಗಿದೆ. ಪಾರಂಪರಿಕ ಕೃಷಿ ಪದ್ಧತಿಗಳು ಆ ವಿಚಾರಗಳ ಬಗ್ಗೆ ಆ ತಳಿಗಳ ಬಗ್ಗೆ ಮಾಡ್ಬೇಕಾಗುತ್ತೆ. ಇಲ್ಲಿ ತಳಿಗಳು ಸಮಸ್ಯೆ ಹೆಚ್ಚು ಇರಲಾರದು ಅಲ್ವಾ? ಇಲ್ಲ ಸರ್, ಇದರಲ್ಲಿ ಏನು ತಳಿಗಳ ಸಮಸ್ಯೆ ಇಲ್ಲ. ಯಾವುದು ಆಲ್ರೆಡಿ ನಮ್ಮ ಏನು ಪಾರಂಪರಿಕವಾಗಿ ತಳಿಗಳಿದೆ, ಹೊಸ ಹೊಸ ತಳಿಗಳ ಅಭಿವೃದ್ಧಿ ಆಗಿದೆ, ಆದ್ರೆ ಇದರಲ್ಲೇನು ಆ ತರ ಇದಿಲ್ಲ. ಯಾವುದೇ ತಳಿ ಆದ್ರೂ ಅವರು ಇಟ್ಕೊಂಡಿರೋ ಮನೆಯಲ್ಲಿ ಇಟ್ಕೊಂಡ್ರೆ ಬಿತ್ತನೆ ಬೀಜದಿಂದ ಕೂಡ ಅವರು ಉತ್ತಮವಾದ ಬೆಳೆಯನ್ನ ಪಡಿಬಹುದು. ತನ್ನ ಮುಂದಿನ ಕೃಷಿಗೆ ಬೇಕಾದಷ್ಟು ಬಿತ್ತನೆ ಬೀಜವನ್ನ ಇಟ್ಕೊಂಡು ಉಳಿದಿದ್ದನ್ನ ಹಂತ ಹಂತವಾಗಿ ಸಂಸ್ಕರಣೆ ಮಾಡ್ಕೊಂಡ್ರೆ ವರ್ಷ ಇಡೀ ಒಂದು ಒಳ್ಳೆಯ ಆಹಾರವಾಗಿ ಇದನ್ನ ಬಳಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಪ್ರಯತ್ನಗಳು ಒಬ್ಬ ಕೃಷಿಕನ ಬದುಕಿನಲ್ಲಿ ಮೊದಲಾಗ್ಲಿ, ಆ ನಂತರದಲ್ಲಿ ಅವ್ರಿಗೂ ಒಂದು ಆರೋಗ್ಯಪೂರ್ಣವಾದಂತಹ ಆಹಾರ ಪ್ರತಿನಿತ್ಯದ ಬಳಕೆಗೆ ಲಭ್ಯ ಆಗುವಾಗಲಿ, ಜೊತೆಗೆ ಇತರರಿಗೂ ಅದನ್ನ ನೀಡುವಂತಹ ಸಾಮರ್ಥ್ಯ ಬರಲಿ, ಮೌಲ್ಯವರ್ಧನೆ ಹೆಚ್ಚಾಗಿ ಆಗ್ತಿರೋದ್ರಿಂದ ಒಳ್ಳೆಯ ಮಾರುಕಟ್ಟೆನೂ ಅವ್ರಿಗೆ ಸಿಗುತ್ತೆ. ಇದೊಂದು ಖಚಿತವಾದ ಒಂದು ಮಾರುಕಟ್ಟೆ ಇದ್ದೇ ಇರುತ್ತೆ. ಸ್ವಲ್ಪ ದಿನ ಇಟ್ಟು ನೀವು ಹೇಳಿದ ಹಾಗೆ ಸಂಸ್ಕರಣೆ ಮಾಡದೆ ಹಂಗೆ ಇಟ್ಟರೆ, ಖಂಡಿತ ಸಂಸ್ಕರಣೆ ಮಾಡದಲೇ ಹಾಗೆ ಇಟ್ಟರೆ ಅದನ್ನು ವರ್ಷಗಟ್ಟಲೆ ಇಡಬಹುದು. ಸಂಸ್ಕರಣೆ ಮಾಡಿ ಮಾರುಕಟ್ಟೆ ನೋಡಿಕೊಂಡು ಸಂಸ್ಕರಣೆ ಮಾಡಿ ವೈಜ್ಞಾನಿಕವಾಗಿ ಅದನ್ನ ನೀಟಾಗಿ ಪ್ಯಾಕ್ ಮಾಡಿ ಸರಿಯಾಗಿ ಲೇಬಲ್ ಮಾಡಿ ಸುರಕ್ಷಿತವಾಗಿ ಅವರು ಮಾರಾಟ ಮಾಡಬಹುದು. ಈ ರೀತಿಯ ಒಂದು ಅವಕಾಶಗಳು ಇನ್ನೂ ಬರೋ ದಿನಗಳಲ್ಲಿ ಹೆಚ್ಚಾಗಲಿ ಅಂತ ನಾವು ಆಶಿಸೋಣ. ಚಂದ್ರಕಲಾ ಅವರೇ, ಇಷ್ಟೊತ್ತು ನೀವು ವಿಷಯಗಳನ್ನು ಹೇಳ್ತಾ ಹೋದ್ರಿ, ಕೇಳಿರುವಂಥವ್ರಿಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಮೇಡಮ್ ಅವರಿಗೆ ಫೋನ್ ಮಾಡಿ ಪಡ್ಕೊಳ್ಬಹುದಾ ಅನ್ನೋ ಒಂದು ಅನಿಸಿಕೆ ಇರ್ಬೋದು. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ಕನ್ನಡದಲ್ಲಿ ನಿಧಾನವಾಗಿ ಹೇಳಿಬಿಡಿ. 9-8-6-6-4-2-9-7-8 9-8-6-6-4-2-9-7-8 9-8-6-6-4-2-9-7-8 ಇಷ್ಟೊತ್ತು ಸಿರಿಧಾನ್ಯಗಳ ಮಹತ್ವ ಹಾಗೂ ನಮ್ಮ ಆಹಾರವಾಗಿ ಅದರ ಬಳಕೆಯನ್ನು ಮಾಡೋದ್ರಿಂದ ಆಗುವಂತಹ ಅನುಕೂಲತೆಗಳು ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಈ ಸಿರಿಧಾನ್ಯಗಳ ಬೆಳೆಯನ್ನು ಬೆಳೆಯುವಲ್ಲಿ ಇನ್ನಷ್ಟು ಪ್ರಯತ್ನಗಳು ಹೆಚ್ಚಾಗಲಿ, ಬೆಳೆದದ್ದನ್ನು ಬಳಸುವಲ್ಲಿ ಹಾಗೆಯೇ ಇತರರಿಗೆ ಅದನ್ನು ನೀಡುವಲ್ಲಿ ಪ್ರಯತ್ನಗಳು ಹೆಚ್ಚಾಗಲಿ. ಒಟ್ಟಾರೆ ಇದರ ಹೆಚ್ಚಿನ ಬಳಕೆಯಿಂದ ಏನು ಒಂದು 2-3 ಸಮಸ್ಯೆಗಳನ್ನು ನಾವು ಹೇಳಿದ್ವಿ, ಅದು ಸಹ ಕಾಲಕ್ರಮೇಣ ಪರಿಹಾರ ಆಗ್ಬೋದು. ಸಂಸ್ಕರಣೆಯಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಬಹುದು, ಜೊತೆಗೆ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ ಸಹ ಮನೆಯ ಮಟ್ಟದಲ್ಲಿ ಹಾಗೆಯೇ ಒಂದು ಸಾಂಘಿಕ ಮಟ್ಟದಲ್ಲಿ ಆಗ್ಬೋದು. ಈ ದಿನಗಳನ್ನು ನಾವು ಎದುರು ನೋಡ್ತಾ ಈ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ, ಧನ್ಯವಾದಗಳು ಎಲ್ರಿಗೂ. ಇದುವರೆಗೆ ಆಹಾರದಲ್ಲಿ ಕಿರುಧಾನ್ಯಗಳ ಪ್ರಾಮುಖ್ಯತೆಯನ್ನು ಕುರಿತು